ಮೂವತ್ತಾರನೇ ಶ್ಲೋಕ. ಸ್ವಪ್ನೇ ಚ ವಸ್ತುಕ ಕಾಯಃ ಸ್ವಪ್ನೇ ಚ ವಸ್ತುಕ ಕಾಯಃ ಪೃಥಗನ್ಯಸ್ಯ ದರ್ಶನಾತ್ ಪೃಥಗನ್ಯಸ್ಯ ದರ್ಶನಾತ್ ಯಥಾ ಕಾಯಸ್ತಥಾ ಸರ್ವಂ ಯಥಾ ಕಾಯಸ್ತಥಾ ಸರ್ವಂ ಚಿತ್ತದೃಶ್ಯಂ ಅವಸ್ತುಕಂ ಚಿತ್ತದೃಶ್ಯಂ ಅವಸ್ತುಕಂ. ಕನಸಿನಲ್ಲಿ ಹೋದವರು ಆವಾಗ ಇವಾಗ ಎಚ್ಚರಕ್ಕೆ ಬರ್ತಾರೆ. ಎಚ್ಚರದಲ್ಲಿದ್ದವರು ಆವಾಗಿವಾಗ ಕನಸಿಗೆ ಹೋಗ್ತಾರೆ. ಅಂದರೆ ನಾವಿನ್ನೂ ಕನಸು ಎಚ್ಚರದಲ್ಲೇ ಇದ್ದೀವಿ ಅಂತ ಅರ್ಥ. ಉಪನ್ಯಾಸ ಏನೋ ನಡೀತಾ ಇದೆ, ಇನ್ನೂ ಕನಸ ಎಚ್ಚರ ಮೀರಿ ಮುಂದೆ ಹೋಗೇ ಇಲ್ಲ. ಕನಸು ಎಚ್ಚರದಾಗೇ ಇದ್ದೆ. ಸ್ವಪ್ನೆ ಕಾಯ ಅವಸ್ತುಕ, ಕನಸಿನಲ್ಲಿ ಶರೀರವು ವಾಸ್ತವಿಕವಾಗಿ ಇರುವುದೇ ಇಲ್ಲ. ಆದರೂ ಪೃಥಕ ಅನ್ಯಸ್ಯ ದರ್ಶನಾತ್ ಅದನ್ನು ಬೇರೆಯಾಗಿ ನಾವು ನೋಡ್ತೀವಿ. ಯಥಾ ಕಾಯ ತಥಾ ಸರ್ವಂ, ಹೇಗೆ ಶರೀರವೋ ಹಾಗೆ ಇತರ ಕನಸಿನ ಎಲ್ಲ ವಸ್ತುಗಳು ಪದಾರ್ಥಗಳು ಅವು ಇಲ್ಲದೇ ಇದ್ದರೂ ಕೂಡ ಅವು ಇವೆ ಎಂದು ನಾವು ನೋಡ್ತೀವಿ. ಚಿತ್ತ ದೃಶ್ಯಂ, ಈಗ ಟೋಟಲ್ ತಾತ್ಪರ್ಯ ಹೇಳ್ತಾರೆ. ಚಿತ್ತ ದೃಶ್ಯಂ ಅವಸ್ತುಕಂ, ಅಂತಃಕರಣದಲ್ಲಿ ಏನೇ ಕಂಡದ್ದಿರಲಿ, ಕುದುರೆ ಆನೆಗಳ ಸಹಿತವಾಗಿ, ವೃಕ್ಷಾದಿಗಳ ಸಹಿತವಾಗಿ, ಪಕ್ಷಿಗಳ ಸಹಿತವಾಗಿ ಏನೇ ಕಂಡಿರಲಿ, ಯಾವುದೇ ಘಟನೆ ಜರುಗಿರಲಿ, ಎಲ್ಲವೂ ಕೂಡ ಚಿತ್ತದೃಶ್ಯವಾಗಿದ್ದರಿಂದಾಗಿ ಅವು ಅವಸ್ತುಕಂ, ಅವು ಇಲ್ಲವೇ ಇಲ್ಲ ಎನ್ನುವುದು ತಾತ್ಪರ್ಯ. ಇನ್ನು ಅದಕ್ಕೆ ತಕ್ಕಂತೆ ವಾದ ಹೇಗೆ ಹೇಳ್ತೀರಿ ನೀವು ಅವು ಇಲ್ಲವೇ ಇಲ್ಲ ಅಂಥೇಳಿ. ಈಗ ಆನೆ ಒಳಗೆ ಇಲ್ಲೇ ಇಲ್ಲ ಅಂತ ನಾನು ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದರೆ, ಆನೆ ಭಾಳ ದೊಡ್ಡ ವಸ್ತು ಅದು, ಇದು ಶರೀರ ಚಿಕ್ಕದು, ಇದರೊಳಗೆ ಆನೆ ಹೇಗಿರ್ಲಿಕ್ಕೆ ಸಾಧ್ಯ? ಮೋಸ್ಟ್ ಇಲ್ಲಾಜಿಕ್. ಆದ್ದರಿಂದ ಅದು ಇಲ್ಲವೇ ಇಲ್ಲ. ಅದೇ ರೀತಿ ಆಹಾರ ಪದಾರ್ಥಗಳು, ಅದೇ ರೀತಿ ಘಟನೆಗಳು. ಇಂದಿರಾ ಹೋಟೆಲ್ ಕನಸಿನಲ್ಲಿ ಕಂಡದ್ದು. ಇಂದಿರಾ ಹೋಟೆಲ್ಗೆ 10 ರೂಪಾಯಿ ಊಟ ಹೋಗ್ಬೇಕು ಅಂತ ಮನಸ್ಸು ಮಾಡ್ದ, ಹೋದ. ರಾತ್ರೆಲ್ಲ ಇಂದಿರಾ ಹೋಟೆಲ್, ಇಂದಿರಾ ಹೋಟೆಲ್ ಎಲ್ಲಿ ಕನಸಿನಾಗಿದೆ. ಆ ಇಂದಿರಾ ಹೋಟೆಲ್ ಕನಸಿನಾಗ ಎಲ್ಲ, ಇಂದಿರಾ ಹೋಟೆಲ್ ಎಷ್ಟು ದೊಡ್ಡದು, ಅದು ಕನಸಿನಾಗ ಹೆಂಗೆ ಬರ್ತದದು? ಅವಸ್ತುಕ, ಕನಸಿನಲ್ಲಿ ಏನೇ ಇರಲಿ ಅದು ವಸ್ತು ಅಂತ ಅನಿಸೋದಿಲ್ಲ, ಅದು ಅವಸ್ತುಕ, ಅದು ಇಲ್ಲವೇ ಇಲ್ಲ ಅಂತ ಸಿದ್ಧವಾಗ್ತದೆ. ಇನ್ನು ಈ ಎಚ್ಚರ ಕನಸುಗಳಿಗೆ ಇಲ್ಲದೇ ಇಲ್ಲದ್ರೂ ಬಂತೆ ಹಾಗೆ. ಕನಸಿನ ಪದಾರ್ಥಗಳು, ಕನಸಿನ ವಸ್ತುಗಳು, ವೃತ್ತಿ ಆಧಾರಿತವಾದ ವಸ್ತು ಪದಾರ್ಥಗಳು ಇಲ್ಲವೇ ಇಲ್ಲ ಅಂತಾಗಿದ್ದರೆ ಅವು ಬಂದು ಹೇಗೆ ಅನ್ನುವುದಕ್ಕೆ ಈ ಶ್ಲೋಕ ಬರ್ತದೆ. ಇತಶ್ಚ ಅಸತ್ವಂ ಜಾಗರಿತ ವಸ್ತುನಃ. ಇತಶ್ಚ ಈ ಕಾರಣದಿಂದಲೂ ಕೂಡ ಎಚ್ಚರದ ವಸ್ತು ಕೂಡ ಅಷ್ಟೇ ಅಸತ್ಯವಾಗಿದೆ. ಹೇಗೆ ಅಂತಂದರೆ ಹೇಳ್ತಾರೆ, ಗ್ರಹಣ ಜಾಗರಿತವತ್ ತದ್ಹೇತು ಸ್ವಪ್ನ ಇಷ್ಯತೆ, ತದ್ಹೇತುತ್ವಾತ್ತು ತಸ್ಯೈವ ಸಜ್ಜಾಗರಿತಮಿಷ್ಯತೆ. ಗ್ರಹಣಾಜ್ಜಾಗರಿತವತ್ ತದ್ಹೇತು ಸ್ವಪ್ನ ಇಷ್ಯತೆ, ತದ್ಹೇತುತ್ವಾತ್ತು ತಸ್ಯೈವ ಸಜ್ಜಾಗರಿತಮಿಷ್ಯತೆ. ಜಾಗರಿತವತ್ ಗ್ರಹಣಾತ್, ಎಚ್ಚರದ ಅವಸ್ಥೆಯಲ್ಲಿ ನಮಗೆ ಕಂಡ ವಸ್ತುಗಳು ಹೇಗೆ ಕಾಣುತ್ತವೆಯೋ ಹಾಗೆಯೇ ಸ್ವಪ್ನದಲ್ಲಿ ಕಾಣುತ್ತವೆ. ಎಚ್ಚರದಲ್ಲಿ ಪರ್ವತ ಇದ್ದದ್ದಾದರೆ ಕನಸಿನಲ್ಲಿ ಸಣ್ಣ ಪರ್ವತ ಏನು ಕಾಣಿಸೋದಿಲ್ಲ. ಎಚ್ಚರದಲ್ಲಿ ಅನತಿ ದೂರ ಇದ್ದದ್ದಾದರೆ ಅದು ಕನಸಿನಲ್ಲಿ ಸಮೀಪ ಇದೆ ಅಂತ ಕಾಣೋದಿಲ್ಲ. ಎಚ್ಚರದಲ್ಲಿ ನಾವು ಏನು ಕಂಡಿದ್ದೇವೆಯೋ, ನಮ್ಮ ಅಂತಃಕರಣದಲ್ಲಿ ಏನೋ ಮೂಡಿದೆಯೋ ಅದು ಅಂತೆಯೇ ಕಂಡು ಬರ್ತದೆ. ಗ್ರಹಣಾತ್ ಜಾಗೃತವತ ಗ್ರಹಣಾತ್. ಆದ್ದರಿಂದ ಇದು ಕಂಡು ಬಂದದ್ದು ಎಚ್ಚರದಿಂದಾಗಿ. ಲಾಜಿಕ್ ನೋಡ್ಕೊಳ್ಳಿ, ಇದು ಕಂಡು ಬಂದದ್ದು ಎಚ್ಚರದಿಂದಾಗಿ. ಎಚ್ಚರದಿಂದಾಗಿ ಕಂಡು ಬಂದದ್ರಿಂದಾಗಿ ಎಚ್ಚರವು ಇದಕ್ಕೆ ಕಾರಣ ಅಂತ ಅರ್ಥ. ಏನು ಕಾಣಿಸ್ತು ನಿಮಗೆ? ಮಲಗುಂದ ಬೆಟ್ಟ. ಎಚ್ಚರದಲ್ಲಿ ನಾನು ನೋಡಿದ್ದೆ, ಕನಸಿನಲ್ಲಿ ಕಂಡಿದೆ. ಹಾಗಾದ್ರೆ ಕನಸಿನಲ್ಲಿ ಕಂಡದ್ದಕ್ಕೆ ಕಾರಣ ಏನು? ಎಚ್ಚರ. ಹೌದಾ? ಜಾಗರಿತವತ. ಎಂತೆ ಕಂಡೆನೋ ಅಂತೆಯೇ ನಾನು ಕನಸಿನಲ್ಲಿ ಕಾಣ್ತಾ ಇದ್ದೀನಿ. ಜಾಗರಿತವತ ಎಚ್ಚರದಂತೆ, ಎಚ್ಚರ ಅವಸ್ಥೆಯಲ್ಲಿ ಇದ್ದಂತೆ ನಾನು ಇಲ್ಲಿ ಕಾಣ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ಕಾಣ್ತಾ ಇರೋ, ಸ್ವಪ್ನದಲ್ಲಿ ಕಾಣ್ತಾ ಇರುವಂಥ ಈ ವಸ್ತುವಿಗೆ ಕಾರಣ ಏನು? ಎಚ್ಚರ. ತದ್ಹೇತು ಅಂತಾರೆ ಅದಕ್ಕೆ. ತದ್ಹೇತು ಸ್ವಪ್ನ ಇಷ್ಯತೆ. ಆ ಕಾರಣದಿಂದಾಗಿ ನಮಗೆ ಈ ಕಾರ್ಯ ಉಂಟಾಗಿದೆ. ಯಾವುದು? ಸ್ವಪ್ನ. ಕಾರ್ಯಕಾರಣ ಹುಡುಕಿದ್ರು ನೋಡಿ. ಸ್ವಪ್ನ ಎನ್ನುವುದನ್ನು ಕಾರ್ಯ ಅಂತ ತಗೊಂಡದ್ದಾದರೆ ಈ ಸ್ವಪ್ನ ಎನ್ನುವ ಕಾರ್ಯಕ್ಕೆ ಕಾರಣ ಏನು? ಜಾಗೃತ. ಆ ಜಾಗೃತವು ಕಾರಣ ಅಂತ ಹೇಳಲಿಕ್ಕೆ ಶಬ್ದ ಏನು ಉಪಯೋಗ ಮಾಡಿದ್ದಾರೆ? ತದ್ ಹೇತು. ಹೇತು ಅಂದರೆ ಕಾರಣ. ತದ್ ಹೇತು ಅಂದರೆ ಅದು ಕಾರಣ. ಏನಕ್ಕೆ? ಈ ಸ್ವಪ್ನಕ್ಕೆ. ಈ ಸ್ವಪ್ನಕ್ಕೆ ಅದು ಕಾರಣ. ತದ್ ಹೇತು. ತದ್ ಹೇತುತ್ವಾತ್ತು ತಸ್ಯೈವ ಸಜ್ಜಾಗರಿತಂ ಇಷ್ಯತೆ. ಹೀಗೆ ಅದು ಕಾರಣವಾಗಿದ್ದರಿಂದಾಗಿ ಎಚ್ಚರವು ಶಾಶ್ವತವಾದಂಥ ಸತ್ಯ ಅಂತ ಇವನಿಗೆ ಅನಿಸಿದೆ. ಸತ್ ಜಾಗರಿತಂ ಇಷ್ಯತೆ. ಜಾಗರಿತಂ ಸತ್ ಇತಿ ಇಷ್ಯತೆ. ಜಾಗೃತಾವಸ್ಥಾ ಸತ್ಯ ಅಂತ ಅನ್ನಿಸ್ತದೆ ನಮಗೆಲ್ಲರಿಗೂ. ಸ್ವಪ್ನ ಸುಳ್ಳು ಅಂತ ಅನ್ನಿಸ್ತದೆ, ಜಾಗೃತ ಸತ್ಯ ಅನ್ನಿಸ್ತದೆ. ಯಾಕಂದರೆ ಜಾಗೃತದಿಂದ ಇದು ಬಂದಿದೆ ತಾನೇ, ಜಾಗೃತದಿಂದಲೇ ಇದು ಬಂದಿದೆ ತಾನೇ. ಆದ್ದರಿಂದ ಇದು ಸುಳ್ಳು, ಅದು ಸತ್ಯ. ಜಾಗರಿತಂ ಸತ್ ಇಷ್ಯತೆ. ಜಾಗೃತವು ಸತ್ಯ ಎಂದು ಅನಿಸುತ್ತದೆ. ವಾಸ್ತವಿಕವಾಗಿ ಜಾಗೃತವು ಕೂಡ ಸತ್ಯ ಅಲ್ಲ. ಜಾಗೃತವು ಕೂಡ ಸತ್ಯ ಅಲ್ಲ. ನಾವು ಜನ್ಮ ಜನ್ಮಾಂತರದ ಅನುಭವಗಳ ರಾಶಿಯಲ್ಲಿ ಇದನ್ನು ಸತ್ಯ ಅಂತ ನಿರ್ಧಾರ ಮಾಡಿಬಿಟ್ಟೇವೆ. ಸೂರ್ಯೋದಯ ಸತ್ಯ, ಸೂರ್ಯಾಸ್ತ ಸತ್ಯ, ಪೃಥ್ವಿಯ ತಿರುಗುವಿಕೆ ಸತ್ಯ, ಪಂಚಭೂತಗಳು ಸತ್ಯ, ಭೂತಗಳ ನಿಯಮಗಳು ಸತ್ಯ, ಪ್ರಾಕೃತಿಕ ನಿಯಮಗಳು ಸತ್ಯ. ಇದು ನಿರ್ಧಾರ ಆಗೋಗ್ಬಿಟ್ಟಿದೆ. ಮತ್ತು ಈ ಸತ್ಯ ಏನೋ, ಇದು ವ್ಯಾವಹಾರಿಕವಾದ ಈ ಸತ್ಯ ಏನು ಲಭ್ಯ ಇದೆಯೋ ಇದು ಹೀಗೇ ಇರುತ್ತದೆ. ಇದನ್ನು ಹೊರತುಪಡಿಸಿ ವಿವೇಕದಿಂದ ನಾವು ಗುರುತಿಸಬೇಕಾಗಿದೆ. ಸಚ್ಚಿದಾನಂದಂ ಸತ್ಯಂ ಅಂತ ಹೇಗೆ ಕನ್ಫ್ಯೂಷನ್ ವೇದಾಂತಿಗೆ. ಒಂದ್ಸಲ ಆತ್ಮ ಸತ್ಯ ಅಂತೀರಿ, ಒಂದ್ಸಲ ಜಗತ್ ಸತ್ಯ ಅಂತೀರಿ, ಒಂದ್ಸಲ ಆತ್ಮ ಸತ್ಯ ಅಂತೀರಿ. ನಾವು ಸುಮ್ಮನೆ ಜಗತ್ ಸತ್ಯ ಅಂತ ಸುಮ್ಮನೆ ಹೇಳಲಿಕ್ಕೆ ಹೋಗೋದಿಲ್ಲ. ವ್ಯಾವಹಾರಿಕವಾಗಿ ಲಭ್ಯವಿದ್ದಂಥ ಈ ಜಗತ್ತು ಸತ್ಯ. ಇದು ನಮ್ಮ ಪೂರ್ವಭಾವಿ ಇವತ್ತಿಂದಲ್ಲ ಅಜ್ಞಾನ ಮಾಯೆಯಿಂದ ಲಭ್ಯವಾದಂಥ ಕೊಡುಗೆ. ಅದಕ್ಕೆ ಮಾಯಾಜನಿತಂ ಅಂತ ಹೇಳ್ತೀವಿ. ಮಾಯೆಯ ಸೃಷ್ಟಿತಂ. ಜೊತೆ ಜೊತೆಗೇನೆ ಎಲ್ಲ ಸತ್ಯಗಳಾಗಿ ಹೋಗ್ತವೆ. ಇನ್ನು ವಿವೇಕದಿಂದ ಇದನ್ನು ಇದರಿಂದ ಬೇರ್ಪಡಿಸಿ ನಾವು ಸತ್ಯವನ್ನು ಗುರುತಿಸಬೇಕಾಗಿದೆ. ಅಂಡರ್ಲೈನ್, ವಿವೇಕದಿಂದ. ಇದು ಹಾಸು ಹಕ್ಕುಗಳಂತೆ ಸತ್ಯ ಮಿಥ್ಯ ಒಂದಕ್ಕೊಂದು ಸೇರಿಕೊಂಡಿಲ್ಲ. ಅರ್ಥ ಆಯ್ತನಾ? ಬಟ್ಟೆಯಲ್ಲಿಯ ಹಾಸು ಹಕ್ಕಿನಂತೆ ಒಂದಕ್ಕೊಂದು ಇವು ಸೇರಿಕೊಂಡಿಲ್ಲ. ಸೇರಿಕೊಂಡಿದ್ರೆ ವೇದಾಂತ ಬೇಕಾಗಿಲ್ಲ. ಏನು ಬೇಕು ಹೇಳ್ರಿ? ಕರ್ಮ ಬೇಕು. ಬೇರ್ಪಡಿಸ್ಬೇಕಲ್ಲ ಅದನ್ನು, ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬೇರ್ಪಡಿಸ್ಬೇಕು ಅದನ್ನು. ಹಾಗೆ ಸೇರಿಕೊಂಡಿದ್ರೆ ಕರ್ಮ ಬೇಕಾಗ್ತಿತ್ತು. ಅವಾಗ ಕರ್ಮದಿಂದಲೇ ಮೋಕ್ಷ ಅಂತೂ ಆಗ್ತಿತ್ತು. ಆಮೇಲೆ ನೀ ಮೋಕ್ಷ ಮೊದಲು ಪಡಿತೀವೋ, ನಾ ಮೊದಲು ಮೋಕ್ಷ ಪಡಿತೀವೋ ಅಂತೇಳಿ ಸ್ಪರ್ಧೆನೂ ಆಗ್ತಿತ್ತು. ಆದರೆ ಹಾಗಿಲ್ಲ. ಮತ್ತು ಇದು ಯಾವ ಪ್ರಕಾರವಾದಂಥ ಸತ್ಯ ಮಿಥ್ಯಗಳ ಜೋಡಣೆ? ಇದು ಯಾವ ಪ್ರಕಾರವಾದ ಜೋಡಣೆ? ಒಂದು ಇದೆ, ಒಂದು ಇಲ್ಲ. ತೋರಿಕೆಯ ಜೋಡಣೆ. ಅವಾಗ ನೋ ಮೋರ್ ವ್ಯವಹಾರಿಕ. ಅದನ್ನು ಇಷ್ಟು ಹೇಳಿದ ಮೇಲೆ ಅದು ಮುಂದೆ ವ್ಯವಹಾರಿಕ ಅಂತ ಕರಿಬಾರ್ದು. ಅದನ್ನು ಅದನ್ನು ಮಿಥ್ಯ ಅಂತ ಕರಿಬೇಕು. ಜೋಡಿಸಿಕೊಂಡಿದೆ ಆತ್ಮ ಅನಾತ್ಮ ಎರಡೂ ಕೂಡ್ಕೊಂಡಾವೆ ಅನ್ನೋದು. ಇದು ಬರೀ ತೋರಿಕೆಯ ಸತ್ಯ, ಇದು ಭ್ರಮಿತವಾದ ಸತ್ಯ, ಇದು ಬರೀ ಅನಿಸಿಕೆ ಮಾತ್ರ ಆಗಿದೆ. ಆ ಅನಿಸಿಕೆ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಅದು ಮಾಯೆಯಿಂದ ಕೊಡಲ್ಪಟ್ಟ ಕೊಡುಗೆ. ಅದು ಅನಾದಿ ಕಾಲದಿಂದಲೂ ಇದೆ. ಹಾ ಬಿಡಿ ಸ್ವಾಮಿ, ಅನಾದಿ ಕಾಲದಿಂದಲೂ ಆತ್ಮ ಅನಾತ್ಮಗಳು ಸೇರಿಕೊಂಡೇ ಬಿಟ್ಟಿದ್ರಿಂದಾಗಿ ಇವುಗಳಿಂದ ಬಹುಶಃ ಬಿಡುಗಡೆ ಸಾಧ್ಯವೇ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಸಾರಿ, ಹಾಗಿಲ್ಲ. ಅನಾದಿ ಕಾಲದಿಂದಲೂ ತಪ್ಪು ಅಭಿಪ್ರಾಯದಲ್ಲೇ ಇದ್ದೇವೆ. ಇದರರ್ಥ ಯಾವತ್ತೂ ಒಂದು ಸಲ ಅದಕ್ಕೆ ಸರಿಯಾದ ಅಭಿಪ್ರಾಯ, ಸರಿಯಾದಂಥ ವಿವೇಕ, ಜಾಗೃತ ಆಗಬಾರದು ಅಂತೇನು ನಿಯಮ ಇಲ್ಲ. ಭೂಮಿ ಫ್ಲ್ಯಾಟ್ ಆಗಿದೆ ಅಂತ ಎಲ್ಲರೂ ನಿರ್ಧಾರ ಮಾಡಿದ್ರೋ ಇಲ್ಲೋ? ನಮ್ಮಲ್ಲಿ ಶಬ್ದ ನೀವು ಉಪಯೋಗ ಮಾಡಿದ್ರೆ ನಿಮಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಉತ್ತರ ಕರ್ನಾಟಕ ಶಬ್ದ ಯಾವುದು ಗೊತ್ತಾ? ಸಪಾಟ್ ಆಗಿದೆ, ಸಪಾಟ್ ಆಗಿದೆ, ಸಪಾಟ್. ವಾಟೆವರ್ ಪ್ಲೇಟ್ ಇದ್ದಂಗೆ ಅಂತನಾ ಶತಮಾನಗಳು ಯುಗ ಯುಗಗಳು ಅದೇ ನಿರ್ಧಾರದಲ್ಲಿದ್ದರು. ವಿವೇಕ ಜಾಗೃತ ಆಯಿತು. ಇಲ್ಲಪ್ಪ, ಅದು ಸಪಾಟ್ ಇಲ್ಲ, ಅದು ದುಂಡಿಗಿದೆ. ಓಹ್, ಅದು ವೈಜ್ಞಾನಿಕ ನಿರ್ಣಯ. ಮತ್ತಿದ್ದೇನು ಅಜ್ಞಾನ ನಿರ್ಣಯ? ನೀವು ವೈಜ್ಞಾನಿಕ ಅಂತ ಕರೀತೀರಿ, ನಾವು ವಿವೇಕ ಅಂತ ಕರಿತೀವಿ. ಅಲ್ಲಿಯೂ ಚಿಂತನೆ ಅವಶ್ಯಕತೆ ಇದೆ, ಇಲ್ಲೂ ಚಿಂತನೆ ಅವಶ್ಯಕತೆ ಇದೆ. ಈ ಚಿಂತನೆಯನ್ನು ತಾತ್ಸಾರ ಮಾಡೋ ಅವಶ್ಯಕತೆ ಏನಿದೆ? ಇದರಲ್ಲೂ ಸತ್ಯತ ಇದೆ. ಹಾಗೆ ಎಂದೆಂದಿನಿಂದಲೂ ಕೂಡ ಕರ್ಮಾದಿಗಳಲ್ಲಿ ತೊಡಗಿದಂತಹ ಈ ಜೀವಾತ್ಮ, ಇವನು ಯಾವತ್ತಿಗೂ ತಾನು ಜಾಗೃತವು ಸತ್ಯವೇ ಎಂದು ನಿರ್ಧರಿಸಿದ್ದು ಅಂತೆಯೇ ಮುಂದುವರಿಬೇಕು ಅಂತ ನಿಯಮಿಲ್ಲ. ವಿವೇಕದಿಂದ ನೋಡಿದ್ದಾದರೆ ಜಾಗೃತವೂ ಕೂಡ ಸುಳ್ಳೇ. ಸುಳ್ಳಾಗಿದ್ದರೆ ಕನಸಿನಲ್ಲಿ ಅದರ ಇಂಪ್ರೆಷನ್ ಯಾಕೆ ಬರಬೇಕು? ಅರ್ಥ ಆಯ್ತಾ? ಸಂದೇಹ ಸುಳ್ಳು ವಸ್ತು ಕನಸಿನಲ್ಲಿ ಎಂದರೆ ನೀವು ಕುಟ್ರಂ ಕುಟ್ರಮನ್ನು ಕನಸಿನಲ್ಲಿ ಕಂಡಿದ್ದೀರಾ? ಯಾಕೆ ಕಂಡಿಲ್ಲ? ಅಸತ್ತಾಗಿರುವಂಥದ್ದು, ಇಲ್ಲವೇ ಇಲ್ಲವಾದಂಥದ್ದು, ಅನುಭವಕ್ಕೆ ಬರದೇ ಇರುವಂಥದ್ದನ್ನು ನಾವು ಪುನಃ ಮತ್ತೆ ಕನಸಿನಲ್ಲಿ ಕಾಣುವ ಸಾಧ್ಯತೆ ಇಲ್ಲ. ಕಂಡೇವಿ ಅಂದ ಮೇಲೆ ಅದು ಜಾಗೃತದಲ್ಲಿ ಇರ್ಲಿಕ್ಕೆ ಬೇಕು. ಸುಳ್ಳು ಅಂತ ಹೆಂಗೆ ಹೇಳ್ತೀರಿ? ಜಾಗೃತ ಸುಳ್ಳು ಅಂತ ಹೇಗೆ ಹೇಳ್ತೀರಾ? ಯಾವ ಜಾಗೃತ ವಸ್ತು ಅಥವಾ ಪದಾರ್ಥ ಅಂತ ನಾವು ಕರಿತೀವಿ, ಇವು ಆ ಕಾಲದಲ್ಲಿ ಮಾತ್ರ ಇದ್ದಂತೆ. ಇನ್ನು ಮುಂದಿನ ಎರಡು ಶ್ಲೋಕಗಳು ಇದನ್ನ ಸಿದ್ಧ ಮಾಡ್ತವೆ. ಆ ಕಾಲದಲ್ಲಿ ಮಾತ್ರ ಇದ್ದಂತೆ, ಆ ಕಾಲದಲ್ಲಿ ಮಾತ್ರ ಇದ್ದಂತೆ ಈ ಜಗತ್ತು ಸತ್ಯ ಅಂತ ಆಗಿದ್ದಾದರೆ, ಕೇಳ್ಕೊಳ್ಳಿ, ಬಹಳ ಚಂದಿದೆ ಇದು. ಇದು ಜಗತ್ತು ಸತ್ಯ ಅಂತ ಆಗಿದ್ದಾದರೆ ಸಾರ್ವತ್ರಿಕವಾಗಿ ಇದು ಸತ್ಯವೇ ಅಂತ ನಾವು ಒಪ್ಕೊಳ್ಳಿಕ್ಕಾಗೋದಿಲ್ಲ. ಹಿಂಗೆ ಅಂದರೆ ಈ ಜಗತ್ತಿನ ಜೊತೆ ಜೊತೆಗೆ ಇರುವಂತಹ ನಮ್ಮ ಭಾವನೆಗಳು, ಈ ಜಗತ್ತಿನ ಜೊತೆ ಜೊತೆಗಿರುವಂತಹ ನಮ್ಮ ಅನುಭವಗಳು ಒಂದೇ ಥರ ಇರಬೇಕು ಅದಲ್ಲ. ಒಂದೇ ಥರ ಇದೆ ನೋಡ್ರಿ. ಕ್ಲಾಸು ಒಳಗಾಗಬೇಕಾ ಹೊರಗಾಗಬೇಕಾ? ಒಳಗೆ ಅನ್ನೋದು ಒಂದು ಜಾಗ ಇದೆ, ಹೊರಗೆ ಅನ್ನೋದು ಒಂದು ಜಾಗ ಇದೆ. ಇದು ಸತ್ಯ ಅಂತಾಗಿದ್ದರೆ ಅಭಿಪ್ರಾಯ ಒಂದೇ ಥರ ಬರಬೇಕು. ಎರಡು ಮೂರು ಥರ ಯಾಕೆ ಬರ್ತವೆ? ಒಳಗಾಗಬೇಕು ಅಂತ ಕೆಲವೊಂದು ಹೇಳ್ತಾರೆ, ಹೊರಗಾಗಬೇಕು ಅಂತ ಕೆಲವೊಂದು ಹೇಳ್ತಾರೆ. ಒಳಗೆ ಹೊರಗೆ ಬೇಡ ಸ್ವಾಮೀಜಿ, ಎಲ್ಲಿ ದೂರ ಹೋಗೋಣ, ಬೇರೆ ಕಡೆಗೆ ಮಾಡೋಣ, ಮತ್ತೊಬ್ರು ಹೇಳ್ತಾರೆ. ಜಗತ್ತು ಒಂದು ವೇಳೆ ಒಂದೇ ರೀತಿಯಾದ ಸತ್ಯ ಆಗಿತ್ತು ಅಂದರೆ ಎಲ್ಲರಿಗೂ ಕೂಡ ಅಭಿಪ್ರಾಯಗಳು ಒಂದೇ ಥರ ಬರಬೇಕಾಗಿತ್ತು, ಹಾಗೆ ಬರೋದಿಲ್ಲ. ಮತ್ತು ಹೇಗಿರ್ತದೆ? ಅವರವರ ಜಗತ್ತು ಅವರವರ ಅಭಿಪ್ರಾಯದಂತೆ ಇರ್ತದೆ, ಅವರವರ ಜಗತ್ತು ಅವರ ಅಭಿಪ್ರಾಯ ಇದ್ರಿಂದಾಗಿ ಅವರವ್ರ ಜಗತ್ತು ಅವರವರಿಗೆ ಸತ್ಯ, ಸಾರ್ವತ್ರಿಕ ಸತ್ಯ ಅಲ್ಲ. ಸಾರ್ವತ್ರಿಕ ಸತ್ಯ ಅಲ್ಲ ಅಂದಮೇಲೆ ಇದು ಸ್ವಪ್ನದಂತೆಯೇ ಸುಳ್ಳು ಅಂತಲೇ ಸಿದ್ಧ ಆಗ್ತದೆ. ಮಿಥ್ಯ ಸುಳ್ಳು ಭ್ರಮ, ಕನಸು ಎಷ್ಟು ಭ್ರಮೆಯೋ ಜಾಗೃತವೂ ಅಷ್ಟೇ ಭ್ರಮೆ. ಎರಡನ್ನೂ ನಾವು ಸಮಾನವಾಗಿ ಗುರುತಿಸಬೇಕು. ಈಗ ಭಾಷ್ಯದಲ್ಲಿ ನಾವು ಇನ್ನೂ ಸತ್ಯ ಸ್ವಲ್ಪ ಆಳವಾಗಿ ನೋಡೋಣಂತೆ. ಜಾಗರಿತವತ್ ಜಾಗರಿತಸ್ಯ ಏವ ಗ್ರಹಣಾತ್ ರಾಜ್ಯ ಗ್ರಾಹಕ ರೂಪೇಣ ಸ್ವಪ್ನಸ್ಯ ತಜ್ಜಾಗರಿತಂ ಹೇತು ಅಸ್ಯ ಸ್ವಪ್ನಸ್ಯ ಸ ಸ್ವಪ್ನಃ ತದ್ಹೇತು ಜಾಗರಿತ ಕಾರ್ಯಂ ಇಷ್ಯತೆ. ಜಾಗೃತದಲ್ಲಿ ಜಾಗೃತಸ್ಯ ಏವ ಗ್ರಹಣಾತ್ ಏನಾಗಿದೆ ಅಲ್ಲಿ? ಗ್ರಾಹ್ಯ ಗ್ರಾಹಕ ರೂಪೇಣ, ಗ್ರಹಿಸುವವನು ಗ್ರಹಿಸಲ್ಪಟ್ಟ ವಸ್ತು, ಗ್ರಹಿಸುವವನು ಅನುಭವಿಸುವವನು ಅನುಭವಿಸಲ್ಪಟ್ಟ ವಸ್ತು, ಗ್ರಾಹ್ಯ ಗ್ರಾಹಕ, ಗ್ರಾಹ್ಯ ಗ್ರಹಿಸಲ್ಪಟ್ಟದ್ದು, ಗ್ರಾಹಕ ಗ್ರಹಿಸುವವನು. ಆಯ್ತೇನಪ್ಪ, ಈ ಗ್ರಾಹ್ಯ ಗ್ರಾಹಕ ರೂಪೇಣ ಈ ಈ ಒಂದು ಭೇದದಲ್ಲಿ ಸ್ವಪ್ನವು ತದ್ ಹೇತು ಜಾಗೃತವು. ತದ್ ಹೇತು ಅಂದ್ಕೊಳ್ಳೆ ಅದಕ್ಕೆ ಒಂದೇ ಅರ್ಥ, ಜಾಗೃತ ಅಂತ ಅರ್ಥ. ಅದು ಕಾರಣ, ತದ್ ಹೇತು ಶಬ್ದ ಅರ್ಥ ಏನು, ಅದು ಕಾರಣ. ತದ್ ಅಂದರೆ ಅದು, ಹೇತು ಅಂದರೆ ಕಾರಣ, ಅದು ಕಾರಣ. ಯಾವುದು ಕಾರಣ, ಜಾಗೃತವು ಕಾರಣ. ಆದ್ದರಿಂದ ಸ್ವಪ್ನಕ್ಕೆ ತದ್ ಹೇತು, ಸ್ವಪ್ನಕ್ಕೆ ಅದು ಕಾರಣ. ಸೊ ಅದನ್ನು ಕಂಪೌಂಡ್ ಮಾಡ್ಯಾರ ತದ್ ಹೇತು. ಓಕೆ, ನಾವು ಹೀಗಾಗಿ ಏನು ನಮಗೆ ಸ್ವಪ್ನ ಕಂಡು ಬರ್ತದೆ, ಅಸ್ಯ ಸ್ವಪ್ನಸ್ಯ ಸ ಸ್ವಪ್ನ ತದ್ ಹೇತು, ಈ ಸ್ವಪ್ನಕ್ಕೆ ಆ ಜಾಗೃತವು ಸ್ವಪ್ನ ಕಾರಣವಾಗಿದೆ. ಸ್ವಪ್ನ ತದ್ ಹೇತು, ಹೀಗಾಗಿ ಜಾಗೃತವು ಕಾರಣ, ಸ್ವಪ್ನವು ಕಾರ್ಯಂ ಇಷ್ಯತೆ. ಜಾಗೃತವು ಕಾರಣ, ಸ್ವಪ್ನವು ಕಾರ್ಯವೆಂದು ಸ್ಪಷ್ಟವಾಗುತ್ತದೆ. ಇನ್ನು ಸಲ, ಜಾಗರಿತವತ್ ಜಾಗರಿತಸ್ಯೈವ ಗ್ರಹಣಾತ್ ಗ್ರಾಹ್ಯ ಗ್ರಾಹಕ ರೂಪೇಣ, ಗ್ರಾಹ್ಯ ಗ್ರಾಹಕ ರೂಪೇಣ ಜಾಗರಿತಸ್ಯೈವ ಗ್ರಹಣಾತ್, ಜಾಗೃತದಿಂದ ತಂದುಕೊಂಡಂತಹ ಈ ವಸ್ತುವನ್ನು ಗ್ರಾಹ್ಯ ಗ್ರಾಹಕ ರೂಪದಲ್ಲಿ ನಾವು ಸ್ವಪ್ನದಲ್ಲಿ ಕಾಣ್ತೀವಿ. ತತ್ ಜಾಗರಿತಂ ಹೇತು, ಆದ್ದರಿಂದ ಜಾಗೃತವು ಏನಾಯಿತು, ಸ್ವಪ್ನಕ್ಕೆ ಕಾರಣವಾಯಿತು. ಅಸ್ಯ ಸ್ವಪ್ನಸ್ಯ ಸ ಸ್ವಪ್ನ ತದ್ ಹೇತು, ಮತ್ತು ಅದೇ ವಿಷಯ, ಈ ಸ್ವಪ್ನಕ್ಕೆ ಅದು, ಅದು ಅಂದರೆ ಜಾಗೃತ, ಅದಕ್ಕೆ ಕಂಪೌಂಡ್ ಅಂದರೆ ಶಬ್ದ, ಸ್ವಪ್ನ ತದ್ ಹೇತು, ಸ್ವಪ್ನ ತದ್ ಹೇತು, ಸ್ವಪ್ನವು ತದ್ ಹೇತು, ಆ ಕಾರಣದಿಂದಾಗಿ ಲಭ್ಯವಾಗಿದೆ. ಜಾಗೃತ ಕಾರ್ಯಂ ಇಷ್ಯತೆ. ಆದ್ದರಿಂದ ಸ್ವಪ್ನ ಏನಪ್ಪ ತಾತ್ಪರ್ಯ, ಈ ಭಾಷ್ಯ ತಾತ್ಪರ್ಯ ಏನು, ಸ್ವಪ್ನವು ಏನಿದು, ಜಾಗೃತದ ಕಾರ್ಯ. ಜಾಗೃತ ಏನು, ಸ್ವಪ್ನಕ್ಕೆ ಕಾರಣ, ತಾತ್ಪರ್ಯ. ಓಕೆ, ತದ್ ಹೇತುತ್ವಾತ್ ಜಾಗರಿತ ಕಾರ್ಯತ್ವಾತ್ ತಸ್ಯ ಏವ ಸ್ವಪ್ನ ದೃಶ್ ಏವ ಸತ್ ಜಾಗರಿತಂ ನ ತು ಅನ್ಯೇಷಾಂ. ತದ್ ಹೇತುತ್ವಾತ್, ಮತ್ತೆ ತದ್ ಹೇತು ಅಂದ್ರೆ ಏನು, ಜಾಗೃತ. ತದ್ ಹೇತುತ್ವಾತ್ ಜಾಗೃತ, ಜಾಗರಿತ ಕಾರ್ಯತ್ವಾತ್, ಅದಕ್ಕೆ ಮುಂದಿನ ಶಬ್ದ ಏನಂತ ಕೊಟ್ಟಾರೆ, ಜಾಗೃತ ಕಾರ್ಯ. ಈಗ ಆ ಜಾಗೃತವು ಜಾಗೃತದ ಕಾರಣದಿಂದ ಕಾರಣದಿಂದಾಗಿ ಈ ಕಾರ್ಯ ಏನದು, ಸ್ವಪ್ನ ದೃಶ ಏವ ಸ ಸ್ವಪ್ನ ದೃಶ ಏವ ಸತ್ ಜಾಗರಿತಂ ನತು ಅನ್ಯೇಷಾಂ. ಯಾರು ಸ್ವಪ್ನವನ್ನು ಕಾಣುತ್ತಾರೋ ಅವರಿಗೆ ಸತ್, ಅದು ಜಾಗೃತದಂತೆಯೇ ಸತ್ಯವಾಗಿ ಇರುತ್ತದೆ. ಜಾಗೃತವು ಯಾರನ್ನು, ಜಾಗೃತವು ಯಾರಿಗೆ ಕಂಡಿದೆಯೋ ಅವರಿಗೆ, ಅವರು ಕಂಡ ಜಾಗೃತವು ಸತ್ಯ. ಅದೇ ಜಾಗೃತವು ಸ್ವಪ್ನದಲ್ಲಿ ಬಂದಿದ್ದರಿಂದಾಗಿ ಸ್ವಪ್ನ ಕಂಡ, ಸ್ವಪ್ನವನ್ನು ಕಂಡವನಿಗೆ ಮಾತ್ರ ಅದು ಸತ್ಯ. ಅವರಿಗೆ, ನಮಗೆ ಯಾರಿಗೂ ಅವ ಏನು ಕಾಣಲಿಕ್ಕತ್ತಾನೋ ಅಂತ ನಮಗೆ ಗೊತ್ತಾಗುತ್ತಿಲ್ಲ. ಆ ಕನಸು ಕಂಡವನಿಗೆ ಕನಸು ಏನು ಅಂತ ಕನಸು ಕಂಡವನಿಗೆ ಮಾತ್ರ ಗೊತ್ತು. ಮತ್ತು ಈ ಜಾಗೃತ ಏನು, ಜಾಗೃತ ಏನು, ಅದು ಅವರವರಿಗೆ ಸತ್ತು. ದೀರ್ಘಕಾಲದ ಕತ್ತಲೆ, ದೀರ್ಘಕಾಲದ ಕತ್ತಲೆ ಅಂದರೆ ಈಗದ ನೋಡ್ರಿ, ದೀರ್ಘಕಾಲದ ಕತ್ತಲೆ ಇದು. ದೀರ್ಘವಾಗಿ ನಿದ್ರಿಸುವವರಿಗೆ ಬ್ಲೆಸ್ಸಡ್ ಕಾಲ, ಹಿಂಗೆ ನೋಡೋದು ಕತ್ತಲೆ ಇನ್ನು ಬೆಳಕಾಗಿಲ್ಲ. ಹಾಂ ಅದು ಅವರ ಜಗತ್ತು. ಐದುವರೆಗೆ ನೋಡಿದ್ರೆ ಹಿಮಾತ್ಮ ಸ್ನಾನಕ್ಕೆ ಹೋಗಿದ್ದಾನೆ ಐದುವರೆಗೆ, ನಾನು ನೋಡಿದೆ ಅಲ್ವಾ. ಟಕ್, ಅದು ಅವ್ರ ಜಗತ್ತು. ಅವ್ರ ಜಗತ್ತು ಅವರಿಗೆ ಸತ್ಯ, ನಿಮ್ಮ ಜಗತ್ತು ನಿಮಗೆ ಸತ್ಯ, ನಿಮ್ಮ ಜಗತ್ತು ನಿಮಗೆ ಸತ್ಯ, ನನ್ನ ಜಗತ್ತು ನನ್ನ ಸತ್ಯ. ಸಾರ್ವತ್ರಿಕವಾಗಿ ಸತ್ಯ ಎಲ್ಲಿದೆ? ಅಂದಮೇಲೆ ಅದು ಸತ್ಯ ಅಂತ ಯಾಕೆ ಕರೀತೀರಿ? ಜಾಗರಿತ ಕಾರ್ಯತ್ವಾತ ತತ್ಸೈವ ಸ್ವಪ್ನ ದೃಶ್ಯವ ಸತ್ ಜಾಗರಿತ ನತು ಅನ್ಯೇಷಾಂ. ಯಾವುದು ಆ ಜಾಗೃತವು ನನಗೆ ಸತ್ಯವಾಗಿ ಕಂಡಿದೆಯೋ ಅದು ಇನ್ನೊಬ್ಬರಿಗೆ ಸತ್ಯವಾಗಿ ಕಾಣಬೇಕು ಅಂತ ಇಲ್ಲ. ಅದೇ ರೀ ಪ್ರಕಾರ ಯಾವ ಸ್ವಪ್ನವು ಅವನಿಗೆ ಕಾಣಿಸ್ತಾ ಇದೆಯೋ ಅದು ಯಾರಿಗೂ ಕಾಣಿಸ್ತಾ ಇಲ್ಲ. ಆದ್ದರಿಂದ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ರೀ? ಏನು ವ್ಯತ್ಯಾಸ ಇಲ್ಲ. ಜಾಗೃತವು ಹೇಗೋ ಹಾಗೆ ಸ್ವಪ್ನ, ಸ್ವಪ್ನ ಹೇಗೋ ಹಾಗೆ ಜಾಗೃತ. ಓಕೆ, ನಾವು ಭಾಷ್ಯ ನೋಡೋಣ. ದೃಶ್ಯವ ಸಜ್ಜಾಗೃತ ನತು ಅನ್ಯೇಷಾಂ ಯಥಾ ಸ್ವಪ್ನ ಇತಿ ಅಭಿಪ್ರಾಯ. ಸ್ವಪ್ನದಲ್ಲಿ ಹೇಗೆ ಸ್ವಪ್ನವನ್ನು ಕಾಣುವವನಿಗೆ ಅವನ ಸ್ವಪ್ನವು ಸತ್ಯವೋ ಸ್ವಪ್ನವು ಲೋಕವೋ, ಹಾಗೆಯೇ ಹೊರಗಿನವರಿಗೆ ಯಾರಿಗೂ ಅವನು ಏನು ಕಾಣ್ತಾ ಇದ್ದಾನೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ನಮಗೆ ಜಾಗೃತದಲ್ಲಿ ಏನು ಕಂಡು ಬರ್ತದೆ, ಅನುಭವ ಬರ್ತದೆ, ಅದು ನಾವು ಮಾತ್ರ ಗೊತ್ತೇ ವಿನಃ ನಿಮಗೆ ಹೆಂಗೆ ಗೊತ್ತದು? ಆದರೂ ಗೊತ್ತುಪಡಿಸಿದ್ದೆ ಅದಕ್ಕೆ ನಟನೆ ಅಂತ ಕರೀತಾರೆ. ಹಾಂ, ನಟನೆ ಅಂತ ಕರೀತಾರೆ ಅದಕ್ಕೆ. ನನ್ನ ಜಗತ್ತು ನನ್ನ ಹೇಗಿದೆಯೋ ಹಾಗೆಯೇ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೆ, ಆದರೆ ಅದು ವಾಸ್ತವಿಕತೆ ಅಲ್ಲ, ಅದು ನಟನೆ. ಜಾಗೃತದ ಅನುಭವಗಳು ಸ್ವಪ್ನದಲ್ಲಿ ಇವೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅವೇನು ಸ್ವಪ್ನದಲ್ಲಿವೆಯೋ ಅದು ಅವನಿಗೆ ಮಾತ್ರ ಗೊತ್ತಾಗ್ತಾ ಇದೆ, ಹೊರಗಿನವ್ರಿಗೆ ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಮತ್ತು ಇಲ್ಲೇನಾಗಿದೆ? ಜಾಗೃತದಲ್ಲಿ ಏನಾಗಿದೆ? ಅವರವರ ಅನುಭವ ಅವರವರಿಗೆ ಮಾತ್ರ ಗೊತ್ತೇ ವಿನಃ ಅದು ಇನ್ನು ಯಾರಿಗೂ ಗೊತ್ತಾಗೋದಿಲ್ಲ. ನೋವನ್ನು ತೋರಿಸ್ರಿ, ನಟನೆ ನಟನೆ. ದುಃಖ ಎರಡು ಒಂದೇ ರೀ, ಸುಮ್ಮನೆ ಯಾಕೆ? ಯಥಾ ಸ್ವಪ್ನ ಸ್ವಪ್ನ ದೃಶ್ಯೈವ ಸನ್ ಸಾಧಾರಣ ವಿದ್ಯಮಾನ ವಸ್ತುವತ್ ಅವಭಾಸತಿ ತಥಾ ತತ್ಕಾರಣತ್ವಾತ್ ಸಾಧಾರಣ ವಿದ್ಯಮಾನ ವಸ್ತುವತ್ ಅವಭಾಸಮಾನಂ ನ ತು ಸಾಧಾರಣಂ ವಿದ್ಯಮಾನ ವಸ್ತು ಸ್ವಪ್ನವತ್ ಏವ ಇತಿ ಅಭಿಪ್ರಾಯಃ. ಸ್ವಪ್ನ ಸ್ವಪ್ನ ದೃಶ್ಯೇವ ಸನ್ನ ಕನಸು ಕನಸನ್ನ ಕಾಣುವವನಿಗೆ ಮಾತ್ರ ಇದೆ ಎನ್ನುವ ಅಭಿಪ್ರಾಯ. ಅದು ಸಾಧಾರಣ ವಿದ್ಯಮಾನ ವಸ್ತುವತ ಅವಭಾಸತೆ, ಅದು ಎಲ್ಲರಿಗೂ ಇದ್ದಂತೆ ಅಂತ ಅವನಿಗೆ ಅನ್ನಿಸ್ತದೆ. ಕನಸು ಕಾಣುವವನಿಗೆ ಏನು ಕನಸು ಕಾಣ್ತಾ ಇದ್ದಾನೆ, ಎಲ್ಲರೂ ನೋಡ್ತಾ ಇದ್ದಾರೆ ಈ ಕನಸು ಅಂತ ಅನ್ನಿಸ್ತದೆ ಅವನಿಗೆ, ತಾನು ಮಾತ್ರ ನೋಡ್ತಾ ಇದ್ದೀನಿ ಅಂತ ಅನಿಸೋದಿಲ್ಲ. ಈಗ ಹೆಂಗೆ ಅನ್ನಿಸ್ತದೆ ಜಾಗೃತವಾಗ? ನಾನು ಮಾತ್ರ ನೋಡ್ತಾ ಇದ್ದೇನೆ ಅಂತ ಅನಿಸೋದಿಲ್ಲ. ಆದರೆ ಹಾಗಿಲ್ಲ, ಈ ವಸ್ತುವನ್ನು ಎಲ್ಲರೂ ನೋಡ್ತಾ ಇಲ್ಲ, ಎಲ್ಲರೂ ಅವರವರ ವಸ್ತುವನ್ನು ನೋಡ್ತಾ ಇದ್ದಾರೆ. ಹಾಂ, ಕನಸಿನಲ್ಲೂ ಹಾಗೆ ತಾನೆ, ನಾವೀಗ ಕನಸಿನೊಳಗೆ ಒಂದು ವಸ್ತು ನೋಡ್ತೀವಿ, ಒಂದು ವೃಕ್ಷವನ್ನು ನೋಡ್ತೀವಿ, ಒಂದು ಮರ ನೋಡ್ತೀವಿ, ಒಂದು ಆನೆ ನೋಡ್ತೀವಿ, ಒಂದು ಪಕ್ಷಿನೂ ನೋಡ್ತೀವಿ. ಆದರೆ ಅಲ್ಲಿ ನಮ್ಮ ಅಭಿಪ್ರಾಯ ಏನು ಅಂತಂದರೆ ಎಲ್ಲರೂ ನೋಡ್ತಾ ಇದ್ದಾರೆ. ನಾನೊಬ್ಬನೇ ಕನಸು ಕಾಣ್ತಾ ಇದ್ದೇನೆ ಅಂತ ಅನಿಸೋದೇ ಇಲ್ಲ, ಎಲ್ಲರೂ ಇದ್ದಾರೆ ನೋಡಿ, ಎಲ್ಲರೂ ನೋಡ್ತಾ ಇದ್ದಾರೆ. ಹೇಗೆ ಅಂದರೆ ಜಾಗೃತದಲ್ಲೂ ಹಾಗೆ, ನಾವೊಬ್ಬನೇ ನೋಡ್ತಾ ಇದ್ದೇನೆ ಅಂತ ಅನಿಸೋದೇ ಇಲ್ಲ, ಎಲ್ಲ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಕಾಣಿಸ್ತಾ ಇದೆ. ಆದರೆ ವಾಸ್ತವಿಕತೆ ಹಾಗಿಲ್ಲ. ಎಲ್ಲರೂ ಏನು ನೋಡ್ತಾ ಇದ್ದಾರೆ? ಅವರವ್ರದನ್ನು ಅವ್ರು ನೋಡ್ತಾ ಇದ್ದಾರೆ. ಸಾಧಾರಣ ವಿದ್ಯಮಾನ ವಸ್ತುವತ್ ಅವಭಾಸತೆ ತಥಾ ತತ್ಕಾರಣತ್ವಾತ್ ಸಾಧಾರಣ ವಿದ್ಯಮಾನ ವಸ್ತುವತ್ ಅವಭಾಸಮಾನಂ ನ ತು ಸಾಧಾರಣ ವಿದ್ಯಮಾನ ವಸ್ತು ಸ್ವಪ್ನವತ್ ಇವ ಇತಿ ಅಭಿಪ್ರಾಯಃ. ಆದ್ದರಿಂದ ಸಾಧಾರಣವಾಗಿ ಕಾಣದೇ ಇರುವಂತಹ ಈ ವಸ್ತು ಎಲ್ಲರಿಗೂ ಕಾಣ್ತದೆ ಅನ್ನೋಂಥ ತಪ್ಪಾಗ್ತದೆ. ಆದ್ದರಿಂದ ಅವರವರಿಗೆ ಅವರವರಿಗೆ ಅದು ಕಂಡು ಬರ್ತಾ ಇದೆ ಅನ್ನುವಂಥದ್ದು ಸಿದ್ಧಾಂತ. ಇಲ್ಲಿ ಸಣ್ಣದೊಂದು ಒಂದು ನನು ಬರ್ತದೆ, ಭಾಳ ಚಂದಿದೆ. ನನು ಸ್ವಪ್ನ ಕಾರಣತ್ವೇ ಅಪಿ ಜಾಗರಿತ ವಸ್ತುನಃ ನ ಸ್ವಪ್ನವತ್ ಅವಸ್ತುತ್ವಂ. ಜಾಗೃತ ವಸ್ತು ಸ್ವಪ್ನಕ್ಕೆ ಕಾರಣವಾಗಿದೆ ಅನ್ನುವ ನಿಮ್ಮ ಅಭಿಪ್ರಾಯ ನನು ಏನು? ಸ್ವಪ್ನ ಕಾರಣತ್ವೇ ಜಾಗೃತ ವಸ್ತುನಃ ಅಪಿ, ಜಾಗೃತ ವಸ್ತು ಅನ್ನುವಂಥದ್ದು ಸ್ವಪ್ನಕ್ಕೆ ಕಾರಣವಾಗಿದೆ ಅನ್ನೋ ನಿಮ್ಮ ಅಭಿಪ್ರಾಯ. ಆದರೆ ಸ್ವಪ್ನದಲ್ಲಿ ಕಂಡ ವಸ್ತು ಹೀಗೆ ಅವಸ್ತುನೋ, ಐ ರಿಪೀಟ್, ಸ್ವಪ್ನದಲ್ಲಿ ಕಂಡ ವಸ್ತು ಹೇಗೆ ಅವಸ್ತುನೋ ಹಾಗೆ ಜಾಗೃತದಲ್ಲಿ ಕಂಡ ವಸ್ತು ಅವಸ್ತು ಅಲ್ಲ. ಜಾಗೃತದಲ್ಲಿ ಕಂಡ ವಸ್ತು ಅವಸ್ತು ಅಲ್ಲ, ಅವಸ್ತು ಅಲ್ಲದೇ ಇರುವಂಥದ್ದು ವಸ್ತು ಆಗಿ ಹೇಗೆ ಕಾಣಿಸ್ತದೆ ಇಲ್ಲಿ? ಅದು ಅವಸ್ತು ಅಲ್ಲ, ಇದರರ್ಥ ಅದು ವಸ್ತು ಅಂತಲೇ ಅರ್ಥ. ವಸ್ತು ಅಂತದ್ದನ್ನು ಕಂಡು ಬಂದ ಮೇಲೆ ಇದು ಕೂಡ ವಸ್ತು. ಬಹಳ ಸಂತೋಷಪ್ಪ, ದೀರ್ಘ ಪ್ರಯಾಣ ಋಷಿಕೇಶ್ ತನಕ. ಸ್ವಪ್ನದಲ್ಲಿ ಕಂಡದ್ದೆಲ್ಲ ವಸ್ತು ಸತ್ಯ. ದೀರ್ಘ ಪ್ರಯಾಣ ಋಷಿಕೇಶ್, ಎಲ್ಲಿ ಹೋದ? ಸ್ವಪ್ನದೊಳಗೆ ಎಲ್ಲಿ ಹೋದ? ಋಷಿಕೇಶಕ್ಕೆ ಹೋದ. ವಸ್ತು ಸತ್ಯ, ಎಚ್ಚರ ಎಲ್ಲ ಆಗಬೇಕು. ಅಲ್ಲಿ ಆಗೋದಿಲ್ಲ, ಇಲ್ಲಿ ಆಗ್ತಾನೆ. ಮತ್ತಿದು ಹೆಂಗೆ ಸತ್ಯ ಆಗ್ತದೆ? ಅದು ದೀರ್ಘ ಪ್ರಯಾಣ ಮಾಡಿದ ಸತ್ಯ. ಆದರೆ ಪ್ರಯಾಣದ ಅಂತಿಮ ಪರಿಣಾಮ ಪ್ರಯಾಣ ಮಾಡೇ ಇಲ್ಲ. ಪ್ರಯಾಣದ ಅಂತಿಮ ಪರಿಣಾಮ ಏನು? ಪ್ರಯಾಣ ಮಾಡೇ ಇಲ್ಲ. ಹಾಗಾದ್ರೆ ಪ್ರಯಾಣ ಮಾಡದೇನೆ ಮಾಡ್ಯಾನ ಅನ್ನೋದು ಸತ್ಯ ಹೆಂಗಾಗ್ತದೆ? ನಾನು ಸ್ವಪ್ನ ಕಾರಣತ್ವೇ ಅಪಿ ಏನು? ಜಾಗೃತ ವಸ್ತುನಃ, ಜಾಗೃತದ ವಸ್ತುಗಳು, ಜಾಗೃತದ ಪದಾರ್ಥಗಳು ಸ್ವಪ್ನಕ್ಕೆ ಕಾರಣವೆಂದು ಆಗಿದ್ದರೆ ನನಗೊಂದು ಡೌಟ್ ಇದೆ ಅಂದ. ಏನು? ಸ್ವಪ್ನವತ ಅವಸ್ತುತ್ವ, ಸ್ವಪ್ನವು ಹೇಗೆ ಅವಸ್ತುನೋ ಹಾಗೆ ಜಾಗೃತವು ಅವಸ್ತು ಅಲ್ಲ, ಅದು ವಸ್ತು. ಸ್ವಪ್ನಕ್ಕೆ ಜಾಗೃತವು ಕಾರಣ ಅಂತ ನೀವು ಹೇಳಿದ್ದಾದರೆ ನನಗೊಂದು ಸಂದೇಹ ಇದೆ. ಏನು? ಸ್ವಪ್ನವು ಹೇಗೆ ಅವಸ್ತುನೋ ಹಾಗೆ ಜಾಗೃತವು ಅವಸ್ತು ಅಲ್ಲ, ಅದು ವಸ್ತು. ಇದು ನನ್ನ ಸಂದೇಹ. ಈ ಸಂದೇಹದಲ್ಲಿ ಎರಡು ಉತ್ತರ ನಾವು ಕೊಡಬೇಕು. ಜಾಗೃತವು ವಸ್ತು ಆಗಿದ್ದರಿಂದಾಗಿ ಸ್ವಪ್ನವನ್ನು ವಸ್ತು ಅಂತ ನೀವು ನಂಬಬೇಕು. ಆವಾಗ ಹೆಣ ಬಲಕ್ಕೆ ಹೋಗ್ಬೇಕು, ಹೆಣ ಇದಕ್ಕೆ ಹೋಗ್ಬೇಕು, ಅವೆಲ್ಲ ಏನಾಗ್ತಾವೆ, ಸತ್ಯ ಅರ್ಥ ಆಯ್ತಾ? ಇವನು ಹೇಳ್ತಾನೆ ಇನ್ನೊಂದು ಅಭಿಪ್ರಾಯವನ್ನು, ನಾವೀಗ ಅವನಿಗೆ ಸಂದೇಹ ನಿವಾರಣೆ ಮಾಡಬೇಕು. ಸ್ವಪ್ನವು ಅವಸ್ತು ಆಗಿದ್ದರೆ ಜಾಗೃತವೂ ಅವಸ್ತು, ಜಾಗೃತವು ಅವಸ್ತು ಆಗಿದ್ದರೆ ಯಾರಿಗೂ ಕೂಡ ಜಾಗೃತದ ಯಾವ ವಸ್ತುವೂ ಅನುಭವಕ್ಕೆ ಬರಬಾರದು. ಹೇಗೆ ಮೊಲದ ಕೊಂಬು ಅನುಭವಕ್ಕೆ ಬಂದಿಲ್ಲವೋ, ಬಂಜೆ ಪುತ್ರನು ಹೇಗೆ ಅನುಭವಕ್ಕೆ ಬಂದಿಲ್ಲವೋ ಹಾಗೆ ಯಾವುದೂ ಅನುಭವಕ್ಕೆ ಬರಬಾರದು. ಇಲ್ಲ ಬರ್ತದೆ, ಹಾಗಾದ್ರೆ ಏನಾಯ್ತು, ಸತ್ಯ ಅಂತ ಆಯಿತು. ಆ ಸತ್ಯ ಅಂತ ಆಗಿದ್ದೆ ಆದರೆ ಸ್ವಪ್ನದಲ್ಲಿಯ ವಸ್ತು ಕೂಡ ಏನಾಗಬೇಕು, ಸತ್ಯ ಅನ್ನುವುದು ಅವನು. ನಾನು ಅತ್ಯಂತ ಚಲ ಅತ್ಯಂತ ಅತ್ಯಂತ ಚಲ ಹಿ ಸ್ವಪ್ನ ಜಾಗರಿತ ಸ್ಥಿರಂ ಲಕ್ಷ್ಯತೆ. ಏಕೆಂದರೆ ನಾವು ಯಾಕೆ ಈ ಸಂದೇಹವನ್ನು ಎತ್ಕೊಂಡಿವಿ ಅಂತಂದರೆ, ಚಲ ಅತ್ಯಂತ ಚಲ ಹಿ ಸ್ವಪ್ನ, ಪ್ರತಿ ಕ್ಷಣವೂ ಸ್ವಪ್ನವು ಏನಾಗ್ತದೆ, ಅದು ಚಲಿಸ್ತಾ ಇರ್ತದೆ. ಅತ್ಯಂತ ಚಲ ಅತ್ಯಂತ ಚಲ ಈ ಸ್ವಪ್ನ ಜಾಗೃತಂತು ಸ್ಥಿರಂ ಸ್ಥಿರಂ ಸ್ಥಿರಂ ಲಕ್ಷ್ಯತೆ. ಕ್ಯಾ ಬಾತ್ ಹೈ, ನಮಗೇನು ಬರ್ತದೆ, ಜಾಗೃತ ವಸ್ತು ಸ್ಥಿರ. ನಿನ್ನೆ ಇದ್ದದ ಗುರು ಮಂದಿರನ ಇವತ್ತು ಇದೆ. ಹಾಂ, ಸ್ಥಿರಂ. ನಿನ್ನೆ ನಾವು ಯಾವ ಸೀಟ್ನಲ್ಲಿ ಕೂತಿದ್ವಿ ಆ ಸೀಟ್ ಇವತ್ತು ಅದೇ ಲಭ್ಯ ಇದೆ, ಸ್ಥಿರಂ. ಆದರೆ ಮೊದಲನೇ ಫೇಜ್ನಲ್ಲಿ ಕಂಡಂತಹ ಆಪಲ್ ಕನಸು ಎರಡನೇ ಸ್ಟೇಜ್ನಲ್ಲಿ, ಸ್ಟೇಜ್ ಅಂದ್ರೆ ಗೊತ್ತಾಯ್ತಲ್ಲ, ಅಂದರೆ 6 ತಾಸು ನಿದ್ದೆಯೊಳಗೆ ಬೇರೆ ಬೇರೆ ಸ್ಟೇಜ್ನಾಗ ಬೇರೆ ಬೇರೆ ಕನಸು ಕಾಣ್ತಾರೆ, ಅವ್ರು ಗೊತ್ತದೇ ಇಲ್ಲ ನಿಮಗೆ. ಮೊದಲನೇ ಫೇಸ್, ಫಸ್ಟ್ ಫೇಸ್ ಡ್ರೀಮ ಬೇರೆ, ಸೆಕೆಂಡ್ ಫೇಸ್ ಡ್ರೀಮ ಬೇರೆ. ಅವಾಗ ಭಯ ಆಗ್ಬಿಟ್ಟಿರ್ತದೆ, ಎದ್ದು ಕೂತ್ಕೊಂಡು ಎರಡು ಲೋಟ ನೀರು ಕುಡಿದು ಮತ್ತೆ ಮಲ್ಕೋತಾರೆ. ಮೂರನೇ ಫೇಸ್ ಕನಸು ಬೇರೆ. ಈಗ ಚಲವೋ ಅಚಲವೋ, ಚಲ ಹೋಲ್ ಹೋಲ್ ಸೀನ ಬೇರೆ. ಅದು ಈ ಮೂರರಲ್ಲಿ ಯಾವ್ದು ಸತ್ಯ? 3 ಫೇಸ್, ವಿಚ್ ಇಸ್ ದಿ ರಿಯಲ್ ಡ್ರೀಮ್ ಔಟ್ ಆಫ್ 3 ಫೇಸ್ ಡ್ರೀಮ್ಸ್? ಯಾವುದಿಲ್ಲ. ಹಾ, ಓಕೆ, ಔಟ್ ಆಫ್ ಎಸ್ಟರ್ಡೇ ಟುಡೇ ಆ್ಯಂಡ್ ಟುಮಾರೋ, ವಿಚ್ ಗುರುಮಂದಿರ ಇಸ್ ರಿಯಲ್? ಆಲ್ ದಿ ಗುರುಮಂದಿರಸ್ ಆರ್ ರಿಯಲ್. ಹಾಂ, ನಿನ್ನೆ ಇದ್ದ ಗುರುಮಂದಿರ ಇವತ್ತು ಅದನ್ನ ಇಲ್ಲೋ, ಇವತ್ತು ಅದನ್ನ ಇಲ್ಲೋ, ಇವತ್ತೈದು ನಾಳೆ ಸಿಗ್ತದೆ ಇಲ್ಲೋ, ಅಂದರೆ ಗುರುಮಂದಿರ ರಿಯಲ್ ಆಗ್ತಲ್ಲೋ. ಹಾಗೆ ಕನಸು ಯಾಕೆ ರಿಯಲ್ ಆಗಬಾರ್ದು? ಚಲಂ ಅತ್ಯಂತ ಚಲ ಸ್ಥಿರಂ ಲಕ್ಷ್ಯತೆ ಜಾಗೃತಂ ಸತ್ಯಂ ಏವಂ ಅವಿವೇಕಿನಾಂ ಸ್ಯಾತ್ ವಿವೇಕಿನಾಂ ತು ಕಶ್ಚಿತ್ ವಸ್ತುನಃ ಉತ್ಪಾದಃ ಪ್ರಸಿದ್ಧಃ. ಅತಃ ನೀನನ್ನೋದು ಸರಿ, ಅವಿವೇಕಿಗಳಿಗೆ ಮಾತ್ರ ಹಿಂಗೆ ಅನ್ನಿಸ್ತದೆ ನೋಡು. ಏನು, ನಿನ್ನಿದ್ದ ಇವತ್ತದ, ಇವತ್ತಿದ್ದದ ನಾಳೆ ಇರ್ತದೆ, ಕಳೆದ ಯುಗದಲ್ಲಿದ್ದಂಥ ಸೂರ್ಯನ ಈ ಯುಗದಲ್ಲಿದ್ದಾನೆ, ಈ ಯುಗದ ಸೂರ್ಯನ ಮುಂದಿನ ಯುಗದಲ್ಲಿ ಇರ್ತಾನೆ, ಇದೆಲ್ಲ ಹೀಗೇ ಇರ್ತದೆ ಅಂತ ಯಾರು ಹೇಳ್ತಾರೆ? ಅವಿವೇಕಿಗಳು ಹೇಳ್ತಾರೆ. ವಿವೇಕಿಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇದು ಸತ್ಯ ಅಲ್ಲ. ಅವಿವೇಕಿನಾಂ ಸ್ಯಾತ್ ಸತ್ಯಂ, ವಿವೇಕಿನಾಂತು ನ ಕಶ್ಚಿತ್ ವಸ್ತುನ ಉತ್ಪಾದ ಪ್ರಸಿದ್ಧ. ಯಾಕೆ ವಿವೇಕಿಗಳು ಏನು ಮಹಾ, ಅವರಿಗೂ ಅದೇ ಅನುಭವ ಆಗಿದೆಯಲ್ಲ. ಆದರೆ ಅವರು ಒಂದು, ಅವರ ವಿವೇಕಕ್ಕೆ ಒಂದು ಗುರುತಾಗಿದೆ. ಏನು ಗುರುತಾಗಿದೆ ಅಂತಂದರೆ, ಕಶ್ಚಿತ್ ವಸ್ತುನ ಉತ್ಪಾದ ನ ಪ್ರಸಿದ್ಧ. ಯಾವುದೇ ವಸ್ತು ಆಗಲಿ ಆ ವಸ್ತುವಿನ ಹುಟ್ಟು ಎನ್ನುವುದೇ ಸಿದ್ಧ ಆಗಿಲ್ಲ. ಭೂತ ಅಭೂತ ನೆನಪಾತ, ಯಾವುದೇ ವಸ್ತು ಯಾವುದೇ ಪದಾರ್ಥ ಆಗಲಿ ಅದರ ಹುಟ್ಟು ಸಿದ್ಧ ಆಗಬೇಕು ನೋಡು. ಹುಟ್ಟು ಸಿದ್ಧ ಆಗಿಲ್ಲ, ಅನಿಸಿದೆ, ತೋರಿದೆ, ಭಾವಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅರ್ಥ ಆ ವಸ್ತು ಹುಟ್ಟಿದೆ ಅಂತಲ್ಲ. ಘಟ ಹುಟ್ಟಿದೆ ಅಂತ ನೀವು ಹೇಳ್ತೀರಿ, ಘಟ ಹುಟ್ಟಿದೆಯೋ ಘಟವು ಭಾವಿಸಲ್ಪಟ್ಟಿದೆಯೋ ನೋಡಿ, ಹಂಗಾರೆ ಹುಟ್ಟು ಸಿದ್ಧ ಮಾಡು. ಹಾಗಾದ್ರೆ ಯಾವ ಘಟದ ಹುಟ್ಟು ಸಿದ್ಧವಾಗಿಯೇ ಇಲ್ಲವೋ ಅದು ಕನಸಿನಲ್ಲಿ ಬಂದಿತ್ತು ಅಂತ ಹೇಳೋದು ಇನ್ನೊಂದು ದೊಡ್ಡ ಅಪರಾಧ ಅಲ್ವಾ? ಇವಂಡಿ ಯಾವುದು ಸಿದ್ಧ ಆಗಿಲ್ಲ. ಇದಕ್ಕೆ ಪರಿಹಾರ ಅತಃ, ಇದಕ್ಕೆ ಪರಿಹಾರವನ್ನು ಕೊಡ್ತಾರೆ. ಏನದು? ಉತ್ಪಾದಸ್ಯ ಪ್ರಸಿದ್ಧತ್ವಾತ್ ಅಜಂ ಸರ್ವಮುದಾವೃತಂ ನಚ ಭೂತಾದಭೂತಸ್ಯ ಸಂಭವೋ ಅಸ್ತಿ ಕಥಂಚನ. ಉತ್ಪಾದಸ್ಯ ಪ್ರಸಿದ್ಧತ್ವಾತ್ ಅಜಂ ಸರ್ವಮುದಾವೃತಂ ನಚ ಭೂತಾದಭೂತಸ್ಯ ಸಂಭವೋಸ್ತಿ ಕಥಂಚನ. ಉತ್ಪಾದಸ್ಯ ಅಪ್ರಸಿದ್ಧತ್ವಾತ್ ಅಜಂ ಸರ್ವಂ ಉದಾವೃತಂ ನ ಚ ಭೂತಾತ್ ಅಭೂತಸ್ಯ ಸಂಭವ ಅಸ್ತಿ ಕಥಂಚನ. ಬ್ಯೂಟಿಫುಲ್. ಉತ್ಪಾದಸ್ಯ ಅಪ್ರಸಿದ್ಧತ್ವಾತ್ ಹುಟ್ಟಿತು ಅನ್ನುವುದೇ ಪ್ರಸಿದ್ಧವಾಗದೇ ಇದ್ದರಿಂದಾಗಿ, ಐ ರಿಪೀಟ್, ಹುಟ್ಟಿತು ಅನ್ನುವುದೇ ಪ್ರಸಿದ್ಧವಾಗಿದ್ದರೆ, ಪ್ರಸಿದ್ಧವಾಗಿಲ್ಲ, ಇದು ಒಂದು ಒಂದು ಹುಟ್ಟಿತು ಅನ್ನುವಂಥದ್ದೇ ಪ್ರಸಿದ್ಧವಾಗಿಲ್ಲ ಇನ್ನು. ಹಾಗಿದ್ದಾಗ ಏನು ಸಿದ್ಧ ಆಯಿತು? ಸರ್ವಂ ಅಜಂ ಉದಾವೃತಂ, ಎಲ್ಲವೂ ಹುಟ್ಟುರಹಿತವೇ ಆಗಿದೆ. ಅಂದರೆ ಎಲ್ಲಿಯೂ ಹುಟ್ಟು ಅನ್ನೋದು ಇಲ್ಲವೇ ಇಲ್ಲ. ಇದು ಸಿದ್ಧವಾಯಿತು. ಇನ್ನು ಅಭೂತಸ್ಯ ಅಭೂತಸ್ಯ ನ ಭೂತಾತ್, ಇಲ್ಲದೇ ಇರುವುದರಿಂದ ಇರುವಿಕೆ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನ ಸಂಭವ ಆಸ್ತಿ ಕೃತಂಚನ, ಇಲ್ಲದೇ ಇರುವುದರಿಂದ ಇದೆ ಅನ್ನುವುದು ಅಂದ್ರೇನು? ಇಲ್ಲದೇ ಇರುವ ಜಾಗೃತಾವಸ್ಥೆಯಿಂದ ಕನಸಿನಲ್ಲಿ ಒಂದು ವಸ್ತು ಇದೆ ಅನ್ನುವಂಥದ್ದು ಸಿದ್ಧ ಆಗುವುದಿಲ್ಲ. ಜಾಗೃತದಲ್ಲಿ ಇದೆ ಅನ್ನೋದೇ ಸಿದ್ಧ ಆಗ್ತಾ ಇಲ್ಲ. ಇನ್ನು ಇಲ್ಲದೇ ಇರುವಂಥ ಅಭೂತ, ಅಭೂತ ಅಂದ್ರೇನು? ಇಲ್ಲದೇ ಇರುವಂಥದ್ದು. ಈ ಅಭೂತವಾದದ್ದು ಭೂತವಾಗಿದೆ, ಅದರ ಅರ್ಥ ಏನು? ಇದೆ ಅರ್ಥ ಏನು? ಕನಸಿನಲ್ಲಿ ಇದೆ. ಏನಿದೆ? ಜಾಗೃತದಿಂದ ಇದೆ. ಜಾಗೃತವಾಗಿ ಸಿದ್ಧ ಆಗಿಲ್ಲ ಇನ್ನು. ನಮ್ಮ ಭಾರತ ದೇಶದ ಸರ್ಕಾರಗಳಲ್ಲಿ ಯಾವುದು ಸಿದ್ಧ ಆಗೋದು? ಯಾವುದು ಇವತ್ತಿನವರೆಗೂ ಒಂದರ ಇತ್ಯರ್ಥ ಆಗಿದೆ ನೋಡಿ. ಇದು ಇಲೆಕ್ಷನ್ ಬಂತು, ಅವ ಸೈಲೆಂಟ್, ಯಾವುದು ಅವನಿಗೆ ಯಾರಿಗೂ ಹಾಕಿದ್ರಲ್ಲ, ಅವನ ಹೆಸರು ರವಿ ಬೆಳಗೇರಿ, ಆ ಪ್ರಕರಣ ಅಲ್ಲಿಗೆ ಶಾಂತ್. ಇದು ಆ ಪ್ರಕರಣ ಮತ್ತೆ ಎತ್ತಂತ ತಿಳ್ಕೋ, ಅವ್ರು ಮತ್ತೊಂದು ಏನಾರು ತೊಗೊಂಬರ್ತಾರೆ, ಅದನ್ನು ನಿಲ್ಲಿಸ್ಬಿಡ್ತಾರೆ. ಯಾವುದೇ ಸಿದ್ಧ ಆಗೋದು, ಯಾರಿಗೂ ಪನಿಷ್ಮೆಂಟ್ ಇಲ್ಲ, ಯಾರು ಯಾರಿಗೂ ಶಿಕ್ಷೆ ಇಲ್ಲ. ಹಿಂಗೋಗ್ರಿ ಹಿಂದಿನ ಭಾಗನ ಹೊರಬರ್ರಿ. ಏನಾಗಲ್ಲ ಫಸ್. ಸೊ ಉತ್ಪಾದಸ್ಯ ಅಪ್ರಸಿದ್ಧತ್ವಾತ್ ಸರ್ವಂ ಅಜಂ ಇತಿ ಉದಾವೃತಂ. ಎಲ್ಲವೂ ಕೂಡ ಏನಂತ ಸಿದ್ಧ ಆಗ್ತದೆ, ಇಲ್ಲೇ ಇಲ್ಲ, ಹುಟ್ಟೇ ಇಲ್ಲ ಅಂತ ಸಿದ್ಧ ಆಗ್ತದೆ. ಅದಕ್ಕೆ ಲಾಜಿಕ್ ಇದೆ. ಅಭೂತಸ್ಯ ನ ಭೂತಾತ್ ಸಂಭವ ಅಸ್ತಿ. ಇಲ್ಲದೇ ಇರುವುದರಿಂದ ಏನಾದರೂ ಇದೆ ಅನ್ನುವಂಥದ್ದು ಹುಟ್ಟುತ್ತೆ ಅನ್ನುವಂಥದ್ದು ಎಂದಿಗೂ ಸಿದ್ಧ ಆಗೋದಿಲ್ಲ. ಇಲ್ಲದೇ ಇರುವ ಜಗತ್ತು ಅದರಿಂದ ಸ್ವಪ್ನವು ಹುಟ್ಟುತ್ತದೆ ಅನ್ನುವಂಥದ್ದು ಎಂದು ಸಿದ್ಧ ಆಗೋದಿಲ್ಲ. ನಾವು ತಳೆದು ಹಾಕ್ಬಿಟ್ಟು ಈಗ ಏನು ಸ್ವಪ್ನನೂ ಇಲ್ಲ, ಜಾಗೃತವೂ ಇಲ್ಲ, ಇರೋದೊಂದೇ ಆತ್ಮ. ಓಂ ತತ್ ಸತ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸ. ನಾರಾಯಣ ನಾರಾಯಣ. ಜೈ ಶ್ರೀ ದಯಾನಂದ ಜೀ.